ಅವ್ರೆಲ್ಲ ಈಗ ಇಲಾಖೆಯಿಂದ ಅದಾವ್ರಿ ಜಂಕಿ ಸಾಕಾಣಿಕೆ ಒತ್ತಾಯ ಮಾಡೋದಿಲ್ಲ ಅದಾವ. ಆದ್ರ ಯಾರು ನಮ್ ರೈತರು ಇಲ್ಲದಾಗ ಯಾರು ಮಾಡಿಲ್ಲ, ಒಬ್ರು ಮಾಡಿದ್ರಲ್ಲಿ ಅವ್ರು ಫೇಲ್ ಆಗ್ತದ ಬಿಟ್ಬಿಟ್ಟು ಕೈ. ನಮ್ ರೈತರು ಇಲ್ಲದಾಗ ಇರೋದ್ ನಮ್ದು ಒಂದೇ ಜಾಗೀಶ್ ಅಂತ ಟ್ರೈನಿಂಗ್ ಹೋಗಿ ಬಂದಾರ ಅವ್ರು ಯಾರಿಗೆ ಮಾಡಕ್ ಆಗಿಲ್ಲ. ನಮ್ದು ಒಂದೇ ಇರೋದು ಈಗ 12 ವರ್ಷ 10 ವರ್ಷ ಆಯ್ತು ನಾವು ಮಾಡಕ್ ಹಚ್ಚ. ಈಗ ಕುರಿ ಸಾಕಾಣಿಕೆಗೆ ಯಾಕೆ ಬಂದಿರ್ತಾವು, ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡಿ ಅಂತಂದ್ರೆ ಅದರಿಂದ ಯಾವ ರೀತಿ ಲಾಭ ಪಡ್ಕೋತಾ ಇದ್ದೀರಿ, ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಕುರಿದನು ಒಳ್ಳೆ ಲಾಭದಾಯಕ ಬೆಳೆಯೋದು. ಮತ್ತೀಗ ನಮ್ಮಲ್ಲೇ ಈಗ ಸೊಪ್ಪು ಬರ್ತದೆ, ರೇಷ್ಮೆ ಸೊಪ್ಪು, ಅದ್ರದ್ದು ಉಪಯೋಗ ಆಗ್ತದೆ ನಮ್ಗೆ ಕುರಿಗೆ ಆಡಿಗೆ ದನಕ್ಕೆ ಆಗ್ತದೆ. ಆಮೇಲೆ ಹೆಚ್ಚು ಈ ಹೈನುಗಾರಿಕೆಗಿಂತ ಸ್ವಲ್ಪ ಕುರಿ ಸಾಕಾಣಿಕೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಅದರ ಅನಿಸ್ತದ ಅದು ಕೆಲಸ ಹೈನುಗಾರಿಕೆ ಕೆಲಸ ಬಹಳ ಬಹಳ ಆಗ್ತದೆ. ಅದಕ್ಕೆ ಮೊದಲು ಅದ್ರ ಶೆಡ್ ಇತ್ತು ನಮ್ದು, ದೊಡ್ಡದೊಂದು ಹೈನುಗಾರಿಕೆ ಮಾಡಿದ್ವಿ ಅಲ್ಲಿ, ದೊಡ್ಡ ಪ್ರಮಾಣದಾಗ ಮಾಡಿದ್ವಿ. ಅವಾಗ 150 ಲೀಟರ್ ಹಾಲು ಬರ್ತಿತ್ತು ಒಂದಿನಕ ನಮಗೆ. ಸ್ವಲ್ಪ ಅವಾಗ ಅದು ಬಹಳ ಮಾರ್ಕೆಟ್ ಸಮಸ್ಯೆ ಆಗ್ತಿ, ಹಂಗಾಗಿ ನಾವು ತೆಗೆದ್ವಿ ಅವಾಗ ಅಂತ ಹಾಲಿಂದ ತೆಗೆದು ಆ ಶೆಡ್ಡನ್ನ ಇದನ್ನ ನಾವು ಕುರಿ ಸಾಕಾಣಿಕೆ ಉಪಯೋಗ ಮಾಡಿದ್ವಿ. ಹೇಗೆ ಕುರಿ ಸಾಕಾಣಿಕೆ, ಏನು ಟಗರು ಮರಿ ಸಾಕಾಣಿಕೆ ಮಾಡ್ತಾ ಇದ್ದೀರ ತಾವು? ಹೇಗೆ ಕುರಿನ ಎಲ್ಲ ಕುರಿಗಳು ತರ್ತಾರೆ, ಆಮೇಲೆ ಅವ್ರೆಲ್ಲ ಈ ಟೆಗರ್ ಬಂದ್ವಿ ಅನ್ನೋದ್ರ ಅವ್ರ ಈಗ ಒಂದ್ ಎರಡೆರಡು ತಿಂಗಳಾದ್ಮೇಲೆ ಒಂದ್ 5,000 ರೂಪಾಯಿ ಒಂದು ಟೆಗರ್ ಇಲ್ಲೇ ಸಾಕಾರ ಹೋಗಿ ಬರ್ತಾರೆ. ಅವ್ರು ಒಯ್ತಾರೆ ಏನ್ ಹೆಣ್ಣು ಮರಿ ಏನೇನಾದ್ರು ನಾವು ಉಳಿಸಿಕೊಂಡು ನಾವು ಮತ್ತೆ ಬೆಳೆಸ್ತೀವಿ. ಮತ್ತೆ ಮತ್ತೆ ಕುರಿ ಜೊತೆ ಆಡುಗಳನ್ನು ಮಾಡಿರೇನು ಆಡು ಸಾಕಾಣಿಕೆ? ಆಡು ಜೊತೆಗೆ ಒಂದ್ 25 ಅದವ್ರ ಆಡು. ಯಾವ ತಳಿ ಆಡುಗಳನ್ನ ಹಾಕಿರಿ, ಯಾವ ತಳಿ ಆಡುಗಳು? ಚಿರಾಯಿ. ಹೇಗೆ ಮರಿಗಳು, ಎರಡೆರಡು ಮರಿ ಇಳಿತಾವು? ಎರಡೆರಡು ಮರಿ ಇಳಿತಾವ, ಆದ್ರೆ ಇನ್ನೇನು ಅದು ಸ್ವಲ್ಪ ಬಹಳ ಒಡೆಯಾಡ ಪ್ರಾಣಿ ಅದು. ಅದಕ್ಕ ಎಲ್ಲ ಗಿಡ ಗಂಟಿ ಆಮೇಲೆ ಬಹಳ ಬೇಕ ಅದಕ್ಕ. ಆಮೇಲೆ ಒಂದ್ ಕಡೆ ನಿಂದು ನಿಲ್ಲಂಗಲ್ಲ ಅದಕ್ಕ, ಒಂದ್ ಕುರಿಗಳಿಗೆ ಅದಕ್ಕ ತಾಳ ಮೇಳ ಬಿಳಂಗಲ್ಲ. ಸಪರೇಟ್ ಆಗಿ ಇರ್ಬೇಕು. ಇದು ಕುರಿ ನೆಲ ಬೇಕಿತ್ತು. ಇದು ಹೌದು, ಇದು ಗಿಡ ಗಂಟಿ ಈಗ ಬೇಕಿತ್ತು ಇದು ಆಡು. ಹೌದೌದು, ಅದಕ್ಕ ಅದಕ್ಕ ತಾಳ ಬಿಳಂಗಿಲ್ಲ. ಆದ್ರೂ ನಾವ್ ಒಂದ್ 25 ಇಟ್ಕೊಂಡಿವಿ. ಅದು ನಾವು ಸ್ವಲ್ಪ ಕಡಿಮೆ ಮಾಡಿ ಅವ್ ಬರೀ ಕುರಿಗೆ ಪೂರ್ತಿ ಕುರಿನ ಸಾಕೋಣ ಅಂತ ವಿಚಾರ ಮಾಡಿದ್ವಿ. ಅಂದ್ರೆ ನಿಮ್ ವಿಚಾರದಲ್ಲಿ ಕುರಿ ಸಾಕಾಣಿಕೆ ಒಳ್ಳೆ ಲಾಭ ಬರ್ತಾ ಇದೆ? ಲಾಭ ಬರ್ತದೆ, ಗೊಬ್ಬರ ಆಗುತ್ತ. ಹೌದೌದು, ಈಗ ಕುರಿ ಗೊಬ್ಬರ ಆಗ್ಲಿ ಎಂಡೆ ಗೊಬ್ಬರ ಕೊಂಡಂಗಿಲ್ಲ, ಅದೆಲ್ಲ ಇದ್ರಲ್ಲಿ ನಮ್ಮ ಮನೆಯೊಳಗೆ ಉತ್ಪನ್ನ ಆಗತ್ತಲ್ಲ ಎರೆಹುಳದ ಗೊಬ್ಬರ ಎಲ್ಲ ನಮ್ಮ ತೋಟದಲ್ಲಿ ಎಷ್ಟು ನಮ್ಗ ಬರ್ತಾ ಸುಮಾರು ಒಂದು 100 ಟ್ಯಾಕ್ಟರ್ ಬರ್ತದೆ ಒಂದ್ ವರ್ಷಕ್ಕೆ. ಓಹೋ, ಅಷ್ಟು ಗೊಬ್ಬರ ಬರ್ತದೆ ನಿಮಗೆ? ಅಷ್ಟು ಗೊಬ್ಬರ ಬರ್ತದೆ ನಮ್ಮೆಲ್ಲ, ನಮ್ದು 25 ಎಕರೆಗೆ ನಮ್ದು ಗೊಬ್ಬರ ಸರಿ ಹೋಗುತ್ತೆ. ಅಂದ್ರೆ ಫುಲ್ ಸಾವಯವ ಗೊಬ್ಬರನ ಹಾಕ್ಬಿಡ್ತೀರಿ ನೀವು ಇಡೀ ತೋಟಕ್ಕೆಲ್ಲ 25 ಎಕರೆಗೆ? ಸಾವಯವ ಗೊಬ್ಬರ ಎಲ್ಲ ಗೋವಾಮೃತ, ಜೀವಾಮೃತ, ಮತ್ತೆ ಆಮೇಲೆ ಇದೆಲ್ಲ ಇಂಥವನ್ನ ಮಾಡಿ ನಾವು ಈಗ ಬೆಳೆಸಕಿಚ್ಚಿವಿ ಎಲ್ಲ. ರೇಷ್ಮೆ ರಾಸಾಯನಿಕ ಗೊಬ್ಬರ ಜಾಸ್ತಿ ಕೊಟ್ರ ಅದಕ್ಕ ಉಳುಕಿನ ಎಫೆಕ್ಟ್ ಆಗುತ್ತದೆ. ಅದ್ರ ಕ್ರಮೇಣ ರಾಸಾಯನಿಕ ಗೊಬ್ಬರನ ಎಲ್ಲ ಈ ಮರಗಡ್ಡೆ ಪದ್ಧತಿಗೆಲ್ಲ ನೀವು ನಿಲ್ ಮಾಡಿಬಿಟ್ಟಿವಿ. ಈಗ ಮರಗಡ್ಡೆ ಪದ್ಧತಿ ಮಾಡಿದ್ರೆ ರಾಸಾಯನಿಕ ಗೊಬ್ಬರ ಕೊಡಲ್ಲ ಅದಕ್ಕ. ಇದಕ್ಕ ಏನ್ ಸಿಂಗಲ್ ಸಾಲ ಎಲ್ಲ ಮಾಡಿವಲ್ಲ, ಸ್ವಲ್ಪ ಕೊಡ್ತೀವಿ ಸ್ವಲ್ಪ ಪ್ರಮಾಣದಾಗ. ಅದನ್ನ ನಿಲ್ಸಂತ ಹೇಳಬೇಕಿನ್ ನಾನೆಲ್ಲ ನಮ್ಮ ಹುಡುಗರಿಗೆ, ಬರೇ ಸಾವಯವದಾಗ ಮಾಡ್ರಿ. ಗೋವಾಮೃತ, ಜೀವಾಮೃತ, ಆಮೇಲೆ ಸ್ವಲ್ಪ ಇದೆಲ್ಲ ಎರೆಹುಳ ಗೊಬ್ಬರ ಇಂಥವೆಲ್ಲ ಕೊಟ್ಟು ಅದನ್ನೆಲ್ಲ ಪೂರ್ತಿ ಸಾವಯವಕ್ಕ ಇದು ಮಾಡಿಸ್ಬಿಡ್ರಿ ಅಂತ ಹೇಳಕ್ ಹಚ್ಚಿ ಮಾಡ್ಸಕ್ಕೆಲ್ಲ. ಈಗ ತಾವು ಪೇರು ಗಿಡಗಳನ್ನ ಹಚ್ಚಿವಿ ಅಂತಂದ್ರೆ ಪೇರು ಯಾವ ತಳಿ ಹಾಕಿರಿ, ಹೇಗೆ ಬರ್ತಾ ಇದೆ ಇಳುವರಿ ಈ ಭಾಗದಲ್ಲಿ ನಿಮ್ಮ ತೋಟದಲ್ಲಿ ಇಳುವರಿ ಅದು ಹೇಗಿದೆ? ಪೇರು ನಮ್ದು ಮರ ಪದ್ಧತಿ ಅಂದ್ರೆ 20 ಫೀಟ್ಗೆ ಒಂದ್ ಹಚ್ಚಿವಿ ನಾವು ಅದನ್ನ. 12 ವರ್ಷ ಹೆಚ್ಚಿ, 12-13 ವರ್ಷ ಹೆಚ್ಚಿ. ಅದು ಲಕ್ಷ್ಮಣ 49 ಅದು ಧಾರವಾಡ ಯೂನಿವರ್ಸಿಟಿ ಅಲ್ಲಿ ಸಸಿ ಮಾಡಿದ್ರು, ಅವಾಗ ತಂದು ಹಚ್ಚಿದ್ದೆ ನಾನು. ಅದನ್ನ ನಾವು ಸ್ವಂತ ಬೆಳೆ ಅದನ್ನ ನಿರ್ವಹಣೆ ಮಾಡಕ್ ಆಗಲ್ಲ ನಮ್ಗ. ಒಂದು ಹುಣಸಿ ಗಿಡ, ಒಂದು 40-50 ಹುಣಸಿ ಗಿಡ ಅದಾವ, ಅದೇ 2 ಎಕರೆ ಪೇರಲ ಗಿಡ, ಅವೆಲ್ಲ ಎರಡು ಸೇರಿ 320,000 ರೂಪಾಯಿ ನಾನು ಕಾಂಟ್ರಾಕ್ಟ್ ಕೊಟ್ಬಿಟ್ಟಿನಿ. ವರ್ಷ ಕೊಟ್ಬಿಡ್ತೀನಿ ನೀವು? ಅದನ್ನ ಕೊಟ್ಬಿಡ್ತೀವಿ, ಮೇಂಟೆನೆನ್ಸ್ ಎಲ್ಲ ನಾವು ಮಾಡ್ತೀವಿ. ಔಷಧಿನ ಏನು ಸ್ಪ್ರೇ ಮಾಡಂಗಿಲ್ಲ ಅವು ಪೇರಲ ಗಿಡಕ್ಕ, ಬರೀ ಇದನ್ನ ಮೂವಕ್ಕ ಬಲೆ ಇಟ್ಟು ಬಿಡ್ತೀವಿ. ಅದಕ್ಕೆ ಒಂದು ಹಣ್ಣಿನ ನೊಣ ಬರ್ತಾ, ಆ ಹಣ್ಣಿನ ನೊಣಕ್ಕ ಮೂವಕ್ಕ ಬಲೆ ತಂದು ಕಟ್ಟಿ ಬಿಡ್ತೀವಿ. ಅವಕ್ಕ ಅದು ಮೂವಕ್ಕ ಬಲೆ ಗಂಟೆ ಎಲ್ಲ ಬಿಂದು ಸತ್ತು ಹೋಗುತ್ತದೆ. ಅಂದ್ರೆ ಮಲ್ಟಿಪ್ಲೈ ಆಗೋದು ಕಡಿಮೆ ಆಗ್ಬಿಡುತ್ತೆ, ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ. ಅದ್ರಲ್ಲೇ ನಿಯಂತ್ರಣ ಮಾಡ್ತೀವಿ ನಾವು, ಯಾಕಂದ್ರೆ ಔಷಧಿ ಹೊಡೆಯಂಗಿಲ್ಲ ಅದಕ್ಕೆ. ಅದ್ರ ಸಾವ ಏನ್ ರಾಸಾಯನಿಕ ಗೊಬ್ಬರ ಸ್ವಲ್ಪ ಕೊಡ್ತಾರೆ ಹುಡುಕ ಇದಕ್ಕ ಗಿಡಕ್ಕೆ ಆಮೇಲೆ ಕುರಿ ಗೊಬ್ಬರ ಹಾಕ್ತಿವಿ, ಎರೆಹುಳ ಗೊಬ್ಬರ ಹಾಕ್ತಿವಿ ಸ್ವಲ್ಪ. ಅದನ್ನ ಅದನ್ನ ನೈಸರ್ಗಿಕವಾಗಿ ನಮ್ಮ ರಾಸಾಯನಿಕ ಗೊಬ್ಬರ ಅದನ್ನ ಕಡಿಮೆ ಮಾಡುತ್ತೆ ಹೇಳಿ. ನಾನು ಪೇರು 2 ಎಕರೆದಲ್ಲಿ ಇದೆ ತಮ್ದು? 2 ಎಕರೆ ಇದೆ. 2 ಎಕರೆ 2 ಎಕರೆದಲ್ಲಿ 3 ಲಕ್ಷ ಆದಾಯ ಬರ್ತಾ ಇದೆ ತಮ್ಗೆ? ₹320,000 ಉಳಿಸಿ ಗಿಡ ಎಲ್ಲ ಸೇರಿ ಕೊಟ್ಟಿವಿ. ಎರಡು ಕೋಳ ಕೊಡ್ತಾ ಇದ್ದೀರಿ? ಒಂದು ವರ್ಷಕ್ಕೆ. ಈಗ ಹಾಲಿನ ಉತ್ಪಾದನೆ ಮಾಡ್ತಾ ಇದ್ರಿ ಗೌಡ್ರೆ, ಏನಾದ್ರು ಹೈನುಗಾರಿಕೆ ಇದೆಯಾ ನಿಮ್ದು? ಇಲ್ಲಿ ಇದನ್ನ ಗೀರ್ ತಳಿ ಆಟಗಳು ಅದಾರ ಮೂರ್ ಆಕಳ. ಅವನ್ನ ನಾವು ಜೀವಾಮೃತಕ ಗೋವಾಮೃತಕ ಉಚ್ಚಿ ಎಲ್ಲ ಇದನ್ನ ಬಳಸ್ತೀವಿ. ಎಲ್ಲ ಇದಕ್ಕ ಇದ್ರದ್ದು ಸಗಣಿ ಆಮೇಲೆ ಅದ್ರ ಮತ್ತೆ ಆಮೇಲೆ ಇದು ಮೂತ್ರ ಬಳಸ್ತೀವಿ. ಆಮೇಲೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಲು ಅವ್ರಿಗೆ ಇಟ್ಟಿವಿ. ನಮ್ಮಲ್ಲಿ ಹಾಲು ಉತ್ಪಾದಕರ ಸಂಘ ಐತೆ, ಆ ಸಂಘಕ್ಕೆ ಅದನ್ನ ಹಾಕ್ತೀವಿ ಉಳಿದ ಹಾಲು. ಹೇಗೆ ಗಿರ್ ಆಕಳ ತಳಿಗಳು ಹಾಲು ಚೆನ್ನಾಗಿ ಮೇಯಿಸಿದ್ರೆ ಉತ್ಪಾದನೆ ಎಷ್ಟು ಕೊಡ್ತಾವ? ಈಗ ಒಂದ್ ಆಕಳ ಐತೆ, ಅದಕ್ಕೆ ಮುಂಜಾನೆ 4 ಲೀಟರ್, ಸಂಜೆ 4 ಲೀಟರ್ ಕೊಡ್ತದ. 8 ಲೀಟರ್ ಕೊಡ್ತದ. ಆಮೇಲೆ ಒಂದು 3 ಲೀಟರ್ ಕೊಡವದ ಎರಡ್. ಆಕಳ 3 ಲೀಟರ್ ಕೊಡ್ತಾವ ಮುಂಜಾನೆ 3, ಸಂಜೆ 3. ಈಗ ಒಂದ್ ಎರಡ್ ಸಣ್ಣ ಹೆಣ್ಣುಗಾರ ಅದಾವ, ನಾವು ಬೆಳಿಬೇಕು, ಬೆಳೆದ್ಮೇಲೆ ಅವು ಬೇಸಾತವ. ಮೊದಲೇನ ನಾವು ನಮ್ಮ ಹೆಚ್ಚಪ್ಪ ಆಕಳ ಅವು ಇವೆಲ್ಲ ಇದ್ವು, ಅವೆಲ್ಲ ಕ್ರಮೇಣ ಕಡಿಮೆ ಮಾಡಿ ನಾವು ಬರೀ ನಮ್ಮ ದೇಶಿ ಆಕಳನ ಇಟ್ಟು ಗಿರ್ ತಳಿ ಇಟ್ಟಾಗಲ್ಲ. ಈಗ ಏನ್ ಅನಿಸ್ತದೆ ನಮಗೆ ಗಿರ್ ಆಕಳ ತಳಿಗೆ ನೋಡಿದ್ರೆ, ನಮ್ಮ ದೇಶಿ ಆಕಳಗಳು ಅಂದ್ರೆ ಈ ಜವಾರಿ ಆಕಳ ಮತ್ತು ಹೆಚ್ಚಪ್ಪ ಇವೆಲ್ಲ ನೋಡಿದ್ರೆ ಇದು ಚಲೋ ಅಂತ ಚೆನ್ನಾಗಿ ಅನಿಸ್ತದೆ ನಿಮ್ಗೆ? ಈಗ ಅದ್ರದ್ದು ಏನ್ ಹೇಳ್ತಾರ ಕೆಲವು ಜನ, ಮತ್ತೆ ಅದನ್ನ ಹೆಚ್ಚಪ್ಪ ಆಕಳದ ಹಾಲ ಅಷ್ಟು ಪೌಷ್ಟಿಕಾಂಶ ಇರಂಗಿಲ್ಲ ಅದ್ರಾಗ. ಇವು ನಮ್ಮ ದೇಶಿ ಆಕಳ ಏನದಾವಲ್ಲ, ಈ ಗೇವಣಿ ಆಯ್ತಿ, ಆಮೇಲೆ ಈ ಹೊಂಗಲ ಆತು, ಆಮೇಲೆ ಇದು ಗೀರ್ ತಳಿ, ಆಮೇಲೆ ಜಾರ್ಪಾಕರ್ ಅಂತ ಬರ್ತಲ್ಲ. ಹೌದು, ಅವೆಲ್ಲ ಓಸ್ಟ್ ಬಾಳ ನಮ್ ದೇಶ ಆಕಳ ಒಳ್ಳೆಯ ಹಾಲು, ಬಾಳ ಶ್ರೇಷ್ಠವಾದ ಹಾಲು ಅಂತ ವಿಜ್ಞಾನದಿಂದ ಕಂಡು ಬಂದ ಅಂತ ಹೇಳ್ತಾರ ನೋಡಿ. ಕೇಟು ಹಾಲು ಅಂತಾರ ಅದಕ್ಕೆ, ಕೇಟು ಹಾಲು ಅಂತಾರ ಇದೆಲ್ಲ. ಮತ್ತೆ ಈಗ ದೇಶಕ್ಕ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಹಾಲು ಉತ್ಪಾದನೆ ಅಷ್ಟು ಆಗಲಾರದಕ್ಕೆ ಮತ್ತೆ ಹೆಚ್ಚಪ್ಪ ಎಲ್ಲ ಜರ್ಸಿ ತಂದು ಮತ್ತೆ ಎಲ್ಲ ಅದ್ರದ ಹಾಲು ಜಾಸ್ತಿ ಆಗ್ತತೆ ಹೋಗ್ತಾವ ಎಲ್ಲ. ಈಗ ತಾವು ಎಲ್ಲಿಂದ ತಗೊಂಬಂದ್ರಿ? ಅದ್ರಲ್ಲಿ ಮಸ್ಕೆ ಕೊಂಡ್ ತಂದೆ, ಒಂದು 35,000 ಕೊಟ್ಟು ತಂದೆ. ಅದು 4 ಲೀಟರ್ ಇಂಡಕ್ರಿ ಮುಂಜಾನೆ 4 ಸಂಜೆ 4. ಒಂದು 60,000 ರೂಪಾಯಿ ಕೊಟ್ಟು ತಂದ್ವಿ, ಅದು 3 ಲೀಟರ್ ಕೊಡಕತ್ತೈತೆ. ಅಲ್ಲಿ ಇದ್ರಾಗ ಶಿನ್ನೂರು ಕ್ಯಾಬ್ನೆ ತಗೊಂಡ್ವಿ ಶಿನ್ನೂರ. ಈಗ ಒಂದೇನೈತೆ ಇಲ್ಲಿ ಲೋಕಲ್ ಅಲ್ಲಿ ತಗೊಂಡ್ವಿ ನಮ್ದು ಆಕಳ ಇತ್ತದ. ಮೂರ್ ಆಕಳ ಅದಾವ ಈಗ, ಅದ್ರ ಜೇ ಅದ್ರ ರೊಟ್ಟೆ ಕುಟ್ಟಿ ಒಂದ್ ಎರಡ ಅಮ್ಮ ಈಗ ಮುಣಕದವ. ಅಲ್ಲಿ ಇನ್ನೊಂದು ವರ್ಷ ಮತ್ತೆ ಕೇತ ಅವನು. ಈಗ ನಮ್ ಮನೆಗೆ ಏನು ಸರಿ ಹೋಗ್ತದೆ ಹಾಲು ಹೆಚ್ಚಿಗೆ ಆದ್ರೆ ನಾವು ಸಂಖ್ಯೆ ಹಾಕ್ತೀವಿ ಅಷ್ಟೇ. ಅದನ್ನ ಹಾಲು ಮತ್ತು ಎಲ್ಲ ನಮ್ಮ ಮನೆ ಬಳಕೆಗೆ ಎಲ್ಲ ಉಪಯೋಗ ಮಾಡ್ಕೇತೀವಿ ನಾವು. ಒಳ್ಳೆ ರೀತಿಯಿಂದ ಆಗತ್ತೆ ಮತ್ತು ಒಳ್ಳೆ ಗೊಬ್ಬರನು ಬರುತ್ತೆ ನಿಮಗೆ. ಅದ್ರದ್ದು ಬ್ಯಾಕ್ಟೀರಿಯಾ ಜಾಸ್ತಿ ಇರ್ತವೆ, ಹಾಲಿನಲ್ಲಿ ಪೌಷ್ಟಿಕಾಂಶ ಹಾಲು ಇರ್ತವೆ, ದೇಸಿ ಆಕಳುಗಳೆಲ್ಲ ಹೇಳ್ತಿರ್ತಾರೆ ವಿಜ್ಞಾನಿಗಳು. ಈಗ ನಾವು ಸ್ವಂತ ರೈತರಾದ್ರ ಮನೆಗೆ ನಾವು ಕಟ್ಕೊಂಡು ಈಗ ನಾವು ಈಗ ಒಳ್ಳೆ ಹಾಲು ನಮ್ಗೆ ನಮ್ಮ ಕುಟುಂಬಕ್ಕೆ ಅನುಕೂಲ ಆಗುತ್ತಲ್ಲ. ಹೌದೌದು, ನಾವು ಜೀವಾಮೃತಕ್ಕೆ ಅದು ಬಹಳ ಅವಶ್ಯಕ ಅಂತ ಹೇಳ್ತಾ. ಹೌದೌದು, ಒಳ್ಳೆ ಒಂದು ಗೋಮೂತ್ರ ಗೋಮೂತ್ರ ನಮ್ ದೇಶ ಆಕಳದಾಗ ಏನೈತಲ್ಲ ಅದು ಬಹಳಷ್ಟು ಬ್ಯಾಕ್ಟೀರಿಯಾ ಕೊಡಿರ್ತಾವ, ಅವೆಲ್ಲ ಜೀವ ಇದನ್ನ ಬೇಗ ಭೂಮಿ ಫಲವತ್ತತೆ ಕೊಡುತ್ತಂತ ಹೇಳ್ತಾರೆ. ಈಗ ತಾವು ರೇಷ್ಮೆ ಗೂಡು ಪ್ರತಿ ಒಂದು 100 ಮೊಟ್ಟೆಗೆ ಎಷ್ಟು ಇಳುವರಿ ತೆಗಿತಾ ಇದ್ರಿ? ರೇಷ್ಮೆ ಸಾಕಾಣಿಕೆ ಇಳುವರಿ ಎಷ್ಟು ಬರುತ್ತೆ ನಿಮ್ದು ಒಂದು 100 ಮೊಟ್ಟೆಗೆ? ಇಳುವರಿ ನೋಡ್ರಿ, 100 ಕೆಜಿ ಬರ್ಬೇಕದು. ನಮ್ಮೆಲ್ಲ ನಾವು 100 ಕೆಜಿ ತೆಗಿತೀವಿ ನಾವು. 100 ಕ್ಕೆ 100 ತನ ಬರ್ತಾ ಇದೆ ನಿಮ್ದು? 100 ತನ ಬರ್ತದೆ. ಯಾಕಂದ್ರೆ ಸೊಪ್ಪಿನ ಗುಣಮಟ್ಟ ಹೆಂಗಿರ್ತದೆ, ಸೊಪ್ಪು ನೀವು ಇವು ಗಿಡಗಳ ಸಂಖ್ಯೆ ಎಷ್ಟು ಕಮ್ಮಿ ಆಗ್ತಾವ ಸೊಪ್ಪು ಕ್ವಾಂಟಿಟಿ ಬರ್ತದೆ ಗುಣಮಟ್ಟ. ಗುಣಮಟ್ಟ ಬರುತ್ತೆ ಸೊಪ್ಪು. ನೀವು ಗಿಡಗಳ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಸೊಪ್ಪು ಗುಣಮಟ್ಟ ಬರಲ್ಲ. ಹಂಗಾಗಿ ನಾವು ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟಿವಲ್ಲ ಈಗ ಪ್ಲಾಂಟೇಶನ್ ಗೆ. ಈ ಮರಗಿಡ ಪದ್ಧತಿನೂ ಮಾಡ್ತಾ ಇದ್ದಿರ್ತಾವ? ಮರಗಿಡ 400 ಗಿಡ ಕೂತಾವು 420. ಮತ್ತೆ ಈಗ ಅದ್ರದ್ದು ಕ್ವಾಲಿಟಿ ಇರ್ತದೆ ಸೊಪ್ಪು, ಅದಕ್ಕೆ 100 ಕಂಟೇನರ್ ಬರ್ತದೆ, 100 ಲೆಂಕಿ 100 ಕೆಜಿ ಕೂಡ ಬರ್ತದೆ. ಮತ್ತೆ ಚೆನ್ನಾಗಿ ನೀವು ಬೆಳೀತಾ 100 ಲೆಂಕಿ 100 ಕೆಜಿ ಕೂಡ ಬರ್ತದೆ. ಇವರು ರೈತರು ಏನ್ ಮಾಡ್ತಾರ, ಈಗ ಕೆಲ ಮಂದಿ ಜೋಡಿ ಸಾಲ ಹಚ್ಚಾರ, ಕೆಲ ಮಂದಿ ಈಗ 3x3 ಹಚ್ಚಾರ. ಅವೆಲ್ಲ ಗಿಡಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾವ ಅಷ್ಟು ಗೊಬ್ಬರ ಕೊಡಕ್ ಆಗಲ್ಲ ಇವ್ರಿಗೆ, ಅದು ಕ್ವಾಲಿಟಿ ಬರಗಲ್ಲ ಸೊಪ್ಪು. ಹಂಗಾಗಿ ಇಳುವರಿ ಕಮ್ಮಿ ಆಗ್ಬಿಡುತ್ತೆ. 100 ಕೆ 70 ಕೆಜಿ ಹಿಂಗ್ ಬೆಳಿತಾರ ಅವ್ರು. ಅಂದ್ರೆ ನಿಮ್ಮ ಗುಣಮಟ್ಟ ಸೊಪ್ಪಿನ ಗುಣಮಟ್ಟ ಜಾಸ್ತಿ ಆಗ್ಬೇಕಾದ್ರೆ ಡಿಸ್ಟೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಜೊತೆಗೆ ಬಹಳಷ್ಟು ರೈತರು 8x8 ಹಚ್ತಾರ, 10x10 ಹಚ್ತಾರ, ಆಮೇಲೆ ಈಗ 9x3 ಮಾಡ್ತಾರ, 8x3 ಮಾಡ್ತಾರ. ಈ ರೀತಿ ಗಿಡಗಳು ಎಲ್ಲ ಈ ಮೊದಲ ಜೋಡಿ ಸಾಲ ಪದ್ಧತಿ ಯಾರು ಹೋಗಿಲ್ಲ, ಈಗ ಅದೆಲ್ಲ ಕೈ ಬಿಡಕತ್ತಾರೆ. ಎಲ್ಲ ಈ ಪದ್ಧತಿ ಚೇಂಜ್ ಮಾಡ್ಯಾರ, ಎಲ್ಲ ಗಿಡಗಳ ಸಂಖ್ಯೆ ಬಹಳ ಕಡಿಮೆ ಮಾಡಕತ್ತಾರೆ. ಮರಗಿಡ ಪದ್ಧತಿ ಕೆಲವೊಂದ್ ಕಡೆ ರೈತರು ಅಲ್ಲಲ್ಲಿ ಪ್ಲಾಂಟೇಶನ್ ಮಾಡ್ತಾ ಇದಾರೆ. ಮರಗಿಡ ಪದ್ಧತಿ ಈಗ ಅದ್ರ ಕೋಲಾರ ಜಿಲ್ಲೆಯಲ್ಲಿ ಮೊದಲು ಬಂತದ. ಅಲ್ಲಿ ನೀರಿನ ಅಭಾವ ಐತಲ್ಲ ಬಹಳ, ನೀರು ಒಣ ಬೇಸಾಯಕ್ಕೆ ಬೆಳೆಯಕ ಅದನ್ನ ಅಲ್ಲಿ ರೈತರು ಅದನ್ನ ಮನಸ್ಸು ಮಾಡಿ ಅಲ್ಲಿ ಮಾಡಿದ್ರು ಅದನ್ನ ಫಸ್ಟ್ ಗೆ. ಆಮೇಲೆ ನೀರಿನ ಅವಶ್ಯಕತೆ ಕಮ್ಮಿ ಅದಕ್ಕೆ ಬಹಳ. ಎಕರೆಗೆ 420 ಗಿಡ ಕೂಡ್ತಾವಲ್ರಿ, ಹಂಗಾಗಿ ಸ್ವಲ್ಪ ಅದಕ್ಕೆ ನೀರಿಂದ ಒಂದ್ ಸ್ವಲ್ಪ ಇದ್ರು ಡಿಪ್ಪಿನ ಮೇಲೆ ಮುಖಾಂತರ ನಡೀತಿದ್ದೆ. ಆಮೇಲೆ ಮರ ಪದ್ಧತಿ ಎಂತ ಹೊತ್ತಿನಾಗಾದ್ರು 4 ಫೀಟ್ ಹಾಕುವ ಆಳ ತೋಡ್ಬೇಕಂದ ತೆಗ್ಗು, 4 ಫೀಟ್ ತೋಡಿದ್ರೆ ಅದ ಒಂದ್ 2.5 ಫೀಟ್ ಮಣ್ಣು ಹೊರಗೆ ತೆಗೆದಾಕ್ಬೇಕು, 1.5 ಫೀಟ್ ಅಲ್ಲೇ ಸೆಟ್ಲ್ ಮಾಡ್ಬೇಕು ಜೆಜಿಬಿಲಿ ಭೂಮಿನ. ಹೌದು, ಅಲ್ಲಿಂದ ಪ್ಲಾಂಟೇಶನ್ ಮಾಡ್ಬೇಕು. ಮಾಡಿದ್ರೆ ಅದು ಈ ನಮ್ಮ ಹೊಲ್ದಾಗಿರೋದೇ 5 ವರ್ಷ ಆತಿ ನಾವು ಪ್ಲಾಂಟೇಶನ್ ಮಾಡಿ. ಈ ಒಂದೊಂದ್ ಗಿಡ ಏನಿಲ್ಲ ಅಂದ್ರೆ ನಿಮ್ಗೆ ಒಂದ್ 200 ಲೀಟ್ಸ್ ಮೀಟ್ ಐತಿ ಒಂದ್ ಎಕರೆಕ್ ನಮ್ದು 200 ಮೊಟ್ಟೆ ಮೀಟ್ ಐತಿ, 200 ಮೊಟ್ಟೆ ಅಂದ್ರೆ 200 ಕೆಜಿ ಕೂಡ. ಸಾವಯವ ಗೊಬ್ಬರನು ಜಾಸ್ತಿ ಬಳಸ್ತಾ ಇದಿರ್ತಾವ ಸಾವಯವ ಗೊಬ್ಬರ ಕಂಪ್ಲೀಟ್ ಆಗಿ ಸಾವಯವಕ್ಕೆ ನಾವು ಪೂರ್ತಿ ಕನ್ವರ್ಟ್ ಆಗಿತ್ತು ರೀ. ಎಲ್ಲ ಪೂರ್ತಿ ಸಾವಯವಕ್ಕೆ ಮಾಡಕತ್ತೀವಲ್ಲ ಈಗ, ಇದನ್ನ ರಾಸಾಯನಿಕ ಪೂರ್ತಿ ಇಷ್ಟ ಪಡೋಣ ಅಂತ ಬಿಟ್ಟು ಮಾಡಿವಿ. ಎರೆಗೊಬ್ಬರ ಎಷ್ಟು ಉತ್ಪಾದನೆ ಮಾಡ್ತೀರಿ ಪ್ರತಿ ವರ್ಷಕ್ಕ? ಎರೆಗೊಬ್ಬರ ನಮ್ಮ ಮನೆಗಷ್ಟೇ ಉಪಯೋಗ ಮಾಡಿ ಇಷ್ಟಿನ ನಾವು. ಮತ್ತೆ ಈಗೆಲ್ಲಾರು ದಾಳಿಂಬೆ ಐತಲ್ಲ ಅದಕ್ಕೆ ಹಾಕ್ತಾರ, ನಮ್ಮ ಮನೆಗೆ ಹಾಕ್ತಾರ. ಒಂದ್ ಮತ್ತೆ ಎಷ್ಟು ಬಂದಷ್ಟು ನಾವು ಅದನ್ನ ಲೆಕ್ಕ ಇಟ್ಟಿಲ್ಲ ಆದ್ರ ನಮ್ಮ ಬರೀ ನಮ್ ತೋಟಕ ನೀವು ಮಾಡಕ ಹೋಗಿತ್ತದೆ. ಮತ್ತೆ ಇನ್ನೇನು ಹೆಚ್ಚಿನ ಹೆಚ್ಚಿಗೆ ಹಾಕೊಂಡ್ರೆ ನೋಡೋಣ, ರೈತರಿಗೆ ಕೊಡೋಣ, ವಿಚಾರ ಮಾಡೋಣ ಬೇರೆ ರೈತರಿಗೆ ಮಾರಾಟ ಮಾಡೋಣ. ದಾಳಿಂಬೆ ಬಗ್ಗೆ ಏನನ್ಸ್ರಿ ಗೌಡರ್, ತಮ್ದು ದಾಳಿಂಬೆ ಯಾವ ರೀತಿ ಬರ್ತಾ ಇದೆ, ಲಾಭ ಅನಿಸ್ತಿದೆ ಹೇಗೆ ದಾಳಿಂಬೆ? ದಾಳಿಂಬೆ ಅದ ನಮ್ದು 10 ಎಕರೆ ಐತ್ರಿ. ಫಸ್ಟ್ ಬೆಳೆ ಒಂದು 24 ಲಕ್ಷದ ಆತು, ಎರಡನೇ ಬೆಳೆ ಒಂದು 60 ಟನ್ ಆತಿ, ಅದು ಅಣೆಕಲ್ ಮಳಿಗೆ ಸಿಕ್ಬಿಡ್ತಿ. ಅದ್ರಾಗ ಒಂದ್ 10 ಟನ್ ಹಣ್ಣು ಪೂರ್ತಿ ಕೆತ್ತೋತಿ, ಬರೀ 50 ಟನ್ ಹಣ್ಣು ಮತ್ತು 50 ಟನ್ ಹಣ್ಣು ಬರೀ. ಅದು 60 ರೂಪಾಯಿ ಕೇಳಿದ್ರು ಮೊದ್ಲು, ಅದು ಅಣೆಕಲ್ ಮಳೆ ಬಿದ್ದ್ಮೇಲೆ 40 ರೂಪಾಯಿ ಆಯ್ತು ರೇಟ್. ಅಲ್ಲಿ ಒಂದ್ 15 ಲಕ್ಷ ರೂಪಾಯಿ ಲಕ್ಷಣ ಆದ್ರೆ ಬರೀ ಒಂದ್ 21 ಲಕ್ಷ ರೂಪಾಯಿ ಆತಿ ಎಣ್ಣೆ ಬೆಳೆ. ಮತ್ತೆ ಮೊನ್ನೆ ಸೆಪ್ಟೆಂಬರ್ ಅಕ್ಟೋಬರ್ನಾಗ ಪ್ರೂನಿಂಗ್ ಮಾಡಿದ್ವಿ ಹೋದ ವರ್ಷ. ಮಳೆ ಜಾಸ್ತಿ ಆಗಿ ಹೂವುಗಳೆಲ್ಲ ಕೊಳ್ತು, ಸೆಟ್ಟಿಂಗ್ ಆಗಲ್ಲ ಸರಿಗೆ. ಓ, ಸೆಟ್ಟಿಂಗ್ ಆಗ್ಲಿಲ್ಲ. ಸೆಟ್ಟಿಂಗ್ ಆಗಲಿಲ್ಲ, ಬಹಳ ಇಳುವರಿ ಕಮ್ಮಿ ಆಗ್ತದ. ಮೊದಲು ಫಸ್ಟ್ ಒಂದ್ 140 ಕೊಟ್ಟಿವಿ ಅವಾಗ ಬೇಸಿಗೆಗ, ಮಾರ್ಚ್ನಾಗ, ಫೆಬ್ರವರಿ ಮಾರ್ಚ್ನಾಗ. ಆಮೇಲೆ ಮೊನ್ನೆ ಒಂದಿಷ್ಟು ಒಂದ್ 2 ತಿಂಗಳಿಂದ ಒಂದು ಬರೀ 40, ಲಾಕ್ಡೌನ್ ಆದಾಗ ಒಂದ್ 42 ರೂಪಾಯಿ ಹೋಗ್ತಿವಿ ಬರೀ ಕೆಜಿ 42. ಹೇಗೆ ದುಂಡಾಣು ರೋಗ ನಿಮ್ಮ ದಾಳಿಂಬೆಯಲ್ಲಿ ಹೇಗೆ ನಿರ್ವಹಣೆ ಮಾಡ್ತಿದ್ರಿ? ನಾವು ಸ್ವಲ್ಪ ಬೂಟಿ ಸಸಿ ತಂದು ಹಚ್ಚಿದ್ವಿ, ಸ್ವಲ್ಪ ದುಂಡಾಣು ರೋಗ ಜಾಸ್ತಿ ಕಾಣಿಸ್ಕೊಂಡ್ಬಿಟ್ಟಿ ಈಗಾಗಲೇ ನಮ್ ತೋಟದಾಗ. ಓಹೋ, ಹೌದಾ? ನಾಲ್ಕನೇ ಬೆಳೆ ಈಗ ರನ್ನಿಂಗ್ ಐತಿ ಈಗ. ಅದು ಇದೊಂದ್ ಬೆಳೆ ನೋಡ್ತೀವಿ, ನೋಡಿ ಅಂದೇಳಿ ನಮ್ಗೆ ಏನ್ ಬೆಳೆ ಬಂತು ಅಂದ್ರೆ ಬಿಡ್ತೀವಿ, ಇಲ್ಲದ್ರೆ ಕಿತ್ತ ಹಾಕ್ಬೇಕ್ರಿ. ಸೊ ದುಂಡಾಣು ರೋಗ ಸಸಿಯನ್ನ ಖರೀದಿ ಮಾಡುವಾಗ ಬಹಳ ಜಾಗೃತರಾಗಿರ್ಬೇಕು. ಸಸಿ ಏನಿಲ್ಲ, ಇವರು ಸಸಿ ಇಲ್ಲೇ ನಾ ಇವ್ ಯಾರೋ ಇವರು ಬೂಟಿ ಸಸಿ ಹಚ್ಚಬಾರ್ದು. ಏನಿದ್ರು ನಿಮ್ಗ ಕೃಷಿಕಲ್ಚರ್ ಸಸಿ ಸಿಗ್ತಾವ, ಅವ್ನ ತಂದು ಜೈನ್ ಕಂಪ್ನಿ ಅದಾವ, ಕ್ಯಾಂಡಿಲ್ ಅದಾವ, ಅವ್ನ ತಂದು ಹಚ್ಚಬೇಕು. ಇವನ್ ಹಚ್ಚಬಾರ್ದು, ಯಾರು ಹಚ್ಚಬಾರ್ದು ಗೂಟಿ ಸಸಿ, ಯಾರು ಹಚ್ಚಬಾರ್ದು. ಅಲ್ಲ, ರೋಗಾಣುಗಳು ಬಂದ್ ಬಿಟ್ಟಿರ್ತಾವ ಗೂಟಿ ಮಂದಿಗೆ? ಅದ್ ಏನಿದ್ರೆ ಅವ್ರ ತೋಟದಾಗ ಇರ್ತೈತೆ, ಅವ್ರು ಹೇಳೋದಲ್ಲ. ಬಹಳಷ್ಟು ಮೋಸ ಮಾಡ್ತಾರ ಮಂದಿ, ಹೇಳಿ ಜನರಿಗೆ ರೈತರಿಗೆ. ಯಾವ ಸಸಿ ಗೂಟಿ ಸಸಿ ನಮ್ ಹೊಲ್ದಾಗ ತೋಟದಾಗ ರೋಗ ಇಲ್ಲ, ನಾವ್ ಗೂಟಿ ಕಟ್ಟಿವಿ ನಮ್ ಸಸಿ ಹೋಗಿ ಅಂತ ಹೇಳ್ತಾರ. ಅವ್ರದ್ದು ಅವ್ರ ತೋಟದ ರೋಗ ಇರ್ತೈತಿ ಆಕ್ಚುಲಿ. ಅವ್ರ ತಾಗ ತರಬಾರ್ದ್ರಿ. ಕೃಷಿಕಲ್ಚರ್ ಏನ್ ಜೈನ್ ಕಂಪ್ನಿ ಕ್ಯಾಡಿಲ ಕಂಪ್ನಿ ಅದಾವ, ಅವ್ನ ತರಿಸಿ ಹಚ್ಚಬಹುದು. ಒಂದ್ 4-5 ಬೆಳಿ ಚೆನ್ನಾಗಿ ಬರ್ತದ ಬಂದ್ರ. ಆಮೇಲೆ ಮುಂದಾಣ ರೋಗ ಅಟ್ಯಾಕ್ ಆಗುತ್ತ, ಅತ್ತ ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ. ನೋಡ್ರಿ ಗೌಡ್ರೆ, ತಮ್ದು 25 ಎಕರೆ ಒಂದು ಕ್ಷೇತ್ರ ಇದೆ, ನೀರಾವರಿ ಕ್ಷೇತ್ರ. ಯಾಕಂದ್ರೆ ಬೇಸಿಗೆಯಲ್ಲಿ ನೀರಿಂದು ಸಮಸ್ಯೆ ಆಗತ್ತೆ, ಹೇಗೆ ನೀರು ನಿರ್ವಹಣೆ ಮಾಡ್ತಾ ಇದಿರ್ತಾವ, ಮಳೆ ನೀರಿನ ಸಂರಕ್ಷಣೆ ಏನೋ ಮಾಡ್ತಾ ಇದ್ದೀರಾ ಹೇಗೆ? ನಮ್ ತೋಟದಲ್ಲಿ ಈಗ 1 ಎಕರೆಗ್ ನಾನು ಕೃಷಿ ಹೊಂಡನ ಮಾಡಿಬಿಟ್ಟಿದೀವಿ. ಒಂದ್ 4 ಫೀಟ್ ಉದ್ದ ಐತೆ, ಒಂದ್ 70-80 ಫೀಟ್ ಅಗಲ ಬರ್ತದ. ಓ, 1 ಎಕರೆದಲ್ಲಿ ಪೂರ್ತಿ? 1 ಎಕರೆ, ಒಂದ್ ಆಳ ಒಂದ್ 30 ಫೀಟ್ ಐತೆ. ಅದು ನಮ್ಮ ಪಕ್ಕದಲ್ಲೇ ಒಂದ್ ಆಳ ಹೋಗುತ್ತೆ. ಅದು ಹಳ್ಳ ಬಿತ್ತಂದ್ರೆ ತಾನ ಆಟೋಮೆಟಿಕ್ ತುಂಬಿಡ್ತಿರೋದ ಅಲ್ಲೇ. ಮುಂದೊಂದು ಚೆಕ್ ಡ್ಯಾಮ್ ಕಟ್ಟಿವ ಅದಕ್ಕೆ, ಅದು ಮುಂದೆ ಅಳಕ. ನಮ್ಮ ಪಕ್ಕದ ಹೊಲ್ದ ನಮ್ಮ ಸಂಬಂಧಿಗಳಲ್ಲ, ಅದು ಅವ್ರ ಹೊಲ್ದಾಗ ಒಂದು ಚೆಕ್ ಡ್ಯಾಮ್ ಕಟ್ಟಿವಿ. ಅದು ನೀರು ಅಲ್ಲಿ ಹಳ್ಳ ಬಂದ್ರೆ ಅದು ಮೊದ್ಲು ಚೆಕ್ ಡ್ಯಾಮ್ ಹೋಗಿ ನೀರು ಒದ್ದು ಆಮೇಲೆ ನಮ್ಮ ಕೃಷಿ ಹೊಂಡೆಲ್ಲ ತುಂಬಿಡ್ತದೆ. ಸೊ ಮಳೆ 2 ಬಾವಿ ಅದಾವ, ಒಂದು 30 ಫೀಟ್ 30 ಫೀಟ್ ಆಳ ಐತಿ ಬಾವಿ, ಒಂದು ಅದೊಂದು 60 ಫೀಟ್ 30 ಫೀಟ್ ಒಂದು 30 ಫೀಟ್ ಒಳಗೆ ಐತಿ ಅದು, ಅದು ತುಂಬತ್ತೆ. ಎಲ್ಲ ತುಂಬಿದ್ ಹೋದ್ರ ನಮ್ಗ ಒಂದ್ 2 ವರ್ಷದ ತನ ನೀರ್ ನಿಂತಿಲ್ರಿ. ನೀರು ಅಷ್ಟು ಮಳೆ ನೀರಿನಿಂದ ನಾವು ನೀರಾವರಿ ಮಾಡ್ತಾ ಇದ್ದೀರಿ? ನೀರು ಆಮೇಲೆ ಬೋರ್ವೆಲ್ ಅದಾವ ಇಷ್ಟು ಬೋರ್ವೆಲ್. ಈ ನೋಡಿ, ಈಗ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ರೇಷ್ಮೆ ಕೃಷಿ ಇದೆ, ಹಣ್ಣಿನ ಬೇರೆಗಳನ್ನ ಬೆಳೀತಾ ಇದ್ದೀರಿ ಇತ್ತೀಚೆಗೆ, ಮತ್ತು ತಾವು ಮೀನು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ಪ್ರಾರಂಭ ಮಾಡ್ತಾ ಇದ್ರಿ. ಇಷ್ಟೆಲ್ಲ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ ಇತ್ತೀಚೆಗೆ

ಆಕಾಶವಾಣಿ ರಾಯಚೂರು. ಈಗ ಕೇಳಿ ಜನಪದ ಸಂಗೀತ. ಕೊರಡ್ಕೇರ ಗ್ರಾಮದ ಚನ್ನಬಸಣ್ಣ ಗೌಡ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. ಮೊದಲಿಗೊಂದು ಪ್ರಕಟಣೆ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಹಾಡ ಕಾಯುವ ಗೈಯಾಳೆ ನಮ್ಮ ಗುರುವಿನ ಕಂಡೇನ. ಸರೇನ ತಮ್ಮ ನಿಮ್ಮ ಗುರವಿನ ಕೋನೇನ. ನಿಮ್ಮ ಗುರವಿನ ಹೆಸರೇನ ತಮ್ಮ ನಿಮ್ಮ ಗುರವಿನ ಹೆಸರೇನ. ನಿಮ್ಮ ಗುರವಿನ ಹೆಸರೇನ ತಮ್ಮ ನಿಮ್ಮ ಗುರವಿನ ಕೋನೇನ. ನಿಮ್ಮ ಗುರವಿನ ಹೆಸರೇನ ತಮ್ಮ ನಿಮ್ಮ ಗುರವಿನ ಕೋನೇನ. ಶುದ್ಧ ಜ್ಞಾನಪ್ಪ ಸುಜ್ಞಾನಿ ಅಂದರೆ ನಿಮ್ಮ ಗುರು ಕಂಡೇನ. ತಿದ್ದಿರ ಮೇಜೆ ಸುತ ಸುಜ್ಞಾನಿ ನಮ ಗುರು. ಒದ್ದಿರ ಜಾಡ್ಯಪ್ಪ ತಿದ್ದಿರ ಮೇಜೆ ಸುತ ಸುಜ್ಞಾನಿ ನಮ ಗುರು. ಸುತ ಸುಜ್ಞಾನಿ ನಿಮ ಗುರು ಆದರ ಗುಡಿಯಲ್ಲಿ ದಾನೋಗಯ್ಯ. ನಿಮ್ಮ ಗುರು ಆದರ ಗುಡಿಯಲ್ಲಿ ದಾನೋಗಯ್ಯ. ಗುಡಿಯೊಳಗಿರುವ ಗುರುನಾಗಪ್ಪ ನಮ್ಮ ಗುರುವಿನ ಕಂಡೇನ. ಗುಡಿಯೊಳಗಿರುವ ಗುರುನಾಗಪ್ಪ ನಮ್ಮ ಗುರುವಿನ ಕಂಡೇನ. ಸರೇನ ತಮ್ಮ ನಿಮ್ಮ ಗುರುವಿನ ಕೋನೇನ. ನಿಮ್ಮ ಗುರುವಿನ ತಮ್ಮ ನಿಮ್ಮ ಗುರುವಿನ ಕೋನೇನ. ನಿಮ್ಮ ಗುರುವಿನ ಸರೇನ ತಮ್ಮ ನಿಮ್ಮ ಗುರುವಿನ ಕೋನೇನ. ನಿಮ್ಮ ಗುರುವಿನ ತಮ್ಮ ನಿಮ್ಮ ಗುರುವಿನ ಕೋನೇನ. ಬಂಗುರಿ ಗಡ್ಡ ಉಂಗಾರ ಗೋದಲ ಸೋತ ಸಿಗಾನೆ ನಮ ಗುರು. ಉಂಗಾರ ಗೋದಲ ಸೋತ ಸಿಗಾನೆ ನಮ ಗುರು. ಸೋತ ಸಿಗಾನೆ ನಿಮ ಗುರು ಆದರೆ ಇಲ್ಲಲ್ಲಿ ಬಂದಿಲ್ಲ ಹೋಗಯ್ಯ. ಸೋತ ಸಿಗಾನೆ ನಿಮ ಗುರು ಆದರೆ ಇಲ್ಲಲ್ಲಿ ಬಂದಿಲ್ಲ ಹೋಗಯ್ಯ. ಬಂದಿಲ್ಲ ಹೋಗಯ್ಯ ನಿಮ್ಮ ಗುರು ಭಂಡಾರ ಕಂಡಗದೊಳಗೇನ. ಇಲ್ಲಲ್ಲಿ ಬಂದಿಲ್ಲ ಹೋಗಯ್ಯ ನಿಮ್ಮ ಗುರು ಭಂಡಾರ ಕಂಡ. ಇಲ್ಲಲ್ಲಿ ಬಂದಿಲ್ಲ ಹೋಗಯ್ಯ ನಿಮ್ಮ ಗುರು ಭಂಡಾರ ಕಂಡಗದೊಳಗೇನ. ಇಲ್ಲಲ್ಲಿ ಬಂದಿಲ್ಲ ರಾಜದ ಮ್ಯಾಲೆ ಹೋದರ ಗುರುವೆ ದ್ಯಾತೆಲ್ಲ ನಮ ಮ್ಯಾಲೆ ಹೇಳ. ರಾಜದ ಮ್ಯಾಲೆ ಹೋದರ ಗುರುವೆ ದ್ಯಾತೆಲ್ಲ ನಮ ಮ್ಯಾಲೆ ಹೇಳ. ದೇಶದ ಮ್ಯಾಲೆ ಹೋದರ ಜ್ಞಾನಯ ದ್ಯಾತೆಲ್ಲ ನಮ ಮ್ಯಾಲೆ ಹೇಳ. ದೇಶದ ಮ್ಯಾಲೆ ಹೋದರ ಜ್ಞಾನಯ ದ್ಯಾತೆಲ್ಲ ನಮ ಮ್ಯಾಲೆ. ದೇಶದ ಮ್ಯಾಲೆ ಹೋದರ ಜ್ಞಾನಯ ದ್ಯಾತೆಲ್ಲ ನಮ ಮ್ಯಾಲೆ ಹೇಳ. ಕಸ್ತೂರಿ ಕಣಗಾಲುವ ಇದು ನಮ್ಮ ದೇವರ ಜಾತ್ರೆ.